ನಿವೇಶ್ ಪ್ಲಸ್. ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಬಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಯುವಕರ ಭೋಜನ ಉಪಯೋಗ ನಾಡಿಗೆ ದೊರೆತರೆ ಚಿನ್ನದ ಬೆಳೆ ಬೆಳೆವುದು. ಕೇಳುಗರೆ, ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಪದವಿ ಆದ್ಮೇಲೆ ಯಾವ ವಿಷಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋ ಗೊಂದಲ ಇದೆಯಾ? ಅದಾದ ನಂತರ ಯಾವ ಉದ್ಯೋಗ ಸಿಗಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಆಕಾಶವಾಣಿ ಭದ್ರಾವತಿಯಲ್ಲಿ ಶಿವಮೊಗ್ಗದ ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಸರಣಿ ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ ಆಗ್ತಾ ಇದೆ. ಯುವಜನ ಶಕ್ತಿಯು ಮನಸ್ಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವರ್ಗ ಇಳಿಬಹುದು. ಕೇಳಿ, ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆಯ ವಿವಿಧ ವಿಭಾಗದ ಮುಖ್ಯಸ್ಥರು ಮಾಹಿತಿ ನೀಡುವ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಪ್ರತಿ ಶುಕ್ರವಾರ ಬೆಳಗ್ಗೆ 9:05. ಇದು ಕರುನಾಡ ಮನೆ ಮನೆ ಹಬ್ಬ. ಕೇಳುಗರೆ, ಆಕಾಶವಾಣಿ ಭದ್ರಾವತಿಗೆ 60 ವರ್ಷ ತುಂಬುತ್ತಾ ಇದೆ. ಈ 60 ವರ್ಷ ತುಂಬುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ತಿಂಗಳ 7ನೇ ತಾರೀಕು ಶುಕ್ರವಾರ ಆಕಾಶವಾಣಿ ಭದ್ರಾವತಿಯ ಆವರಣದಲ್ಲಿ ನಾವು ನೀವು ಎಲ್ಲ ಸೇರುವಂತಹ ಒಂದು ವಿಶೇಷ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ. ಇದೇ ಆಕಾಶವಾಣಿ ಮತ್ತು ಕೇಳುಗರ ಸಂಗಮ ವಜ್ರ ಮಹೋತ್ಸವದ ವಿಶೇಷ ಕಾರ್ಯಕ್ರಮ. ತಾವೆಲ್ಲರೂ ಕೂಡ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಿ ಮತ್ತು ನಮ್ಮನ್ನ ಹುರಿದುಂಬಿಸ್ತಾ ಇದ್ದೀರಿ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಹಾಗೂ ಕೇಳುಗರ ಸಮ್ಮಿಲನವನ್ನ ಒಳಗೊಂಡಂತಹ ವಜ್ರ ಮಹೋತ್ಸವ ಕಾರ್ಯಕ್ರಮವನ್ನ 7ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 10:30 ಭದ್ರಾವತಿಯ ಜೆಪಿಎಸ್ ಕಾಲೋನಿಯ ಆಕಾಶವಾಣಿಯ ಆವರಣದಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ತಾವು ಬನ್ನಿ, ನಮ್ಮೊಟ್ಟಿಗೆ ಮಾತನಾಡಿ, ನಾವೆಲ್ಲ ಒಟ್ಟಾಗಿ ಈ ಒಂದು ವಜ್ರ ಮಹೋತ್ಸವದ ಸಂಭ್ರಮವನ್ನ ಆಚರಿಸೋಣ. ನಿಮಗಾಗಿ ನಾವು ಕಾಯ್ತಾ ಇರ್ತೀವಿ. ತಾವು ಬರ್ತೀರಲ್ವಾ? ನಮಸ್ಕಾರ. ರೈತ ಬಾಂಧವರೇ, ಇಂದಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಾರಂಭಕ್ಕೆ ಕೇಳಿ, ಭದ್ರಾವತಿ ತಾಲೂಕು ಶಂಕರಘಟ್ಟದ ಹಿರಿಯ ಪ್ರಗತಿಪರ ರೈತರಾದ ಎಸ್ ಪಾಲಕ್ಷಪ್ಪ ಅವರೊಂದಿಗಿನ ಸಂದರ್ಶನವನ್ನ ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಮ್ಮ ಜೊತೆ ಶಂಕರಘಟ್ಟದ ಪಾಲಕ್ಷಪ್ಪನವರು ಇದ್ದಾರೆ. ಇವರು ಪ್ರಗತಿಪರ ರೈತರು, ಪ್ರಮುಖವಾಗಿ ಅಡಿಕೆ, ಆಮೇಲೆ ಮಾವು, ತೆಂಗು, ಭತ್ತ ಈ ಒಂದು ಬೆಳೆಗಳನ್ನ ಬೆಳೀತಾರೆ. ಬನ್ನಿ, ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಹೇಳಿ ಪಾಲಕ್ಷಪ್ಪನವರೇ, ಕೃಷಿ ಆರಂಭ ಮಾಡಿದಿರಿ ಯಾವ ಒಂದು ವರ್ಷದಿಂದ? ನಮ್ಮ ಒಂದು ಪೂರ್ವಜರು ಮಾಡ್ಕೊಂಡು ಬರ್ತಾ ಇದ್ರು, ಅದನ್ನ ಮುಂದುವರ್ಸ್ಕೊಂಡು ಬಂದಿರೋ, ಇಲ್ಲ ತಾವು ಜಮೀನು ಖರೀದಿ ಮಾಡಿಬಿಟ್ಟು ಕೃಷಿ ಆರಂಭ ಮಾಡಿದೀರಾ? ಈ ಪಾಲಕ್ಷಪ್ಪ ಅಂತ ಹೇಳಿಬಿಟ್ಟು ನಾನು ಶಂಕರಗೌಡರು. ಇಲ್ಲಿ ನನಗೆ ಇವಾಗ 85 ವರ್ಷ ಮುಗಿತಾ ಇದೆ. ಈ ಕೃಷಿ ಬಗ್ಗೆ ನನಗೆ ಭಾರಿ ಇಂಟ್ರೆಸ್ಟ್ ಇತ್ತು. ನಾನು ಸಿವಿಲ್ ಇಂಜಿನಿಯರ್ ಓದ್ಬಿಟ್ಟು ಮಹಾರಾಷ್ಟ್ರದಲ್ಲಿ 2 ವರ್ಷ ಇದ್ಬಿಟ್ಟು ಆಮೇಲೆ ಅನಾನುಕೂಲದಿಂದ ನಾನು ವಿ ಎಸ್ ಎಲ್ಲಿ ಬಂದು 33 ವರ್ಷ ಸರ್ವಿಸ್ ಆಗಿದೆ. ಈಗ ಮನೆಯಲ್ಲೇ ಇದ್ದೀನಿ ಕೃಷಿ ಮಾಡಿಕೊಂಡು. ಈ ಕೃಷಿ ಬಗ್ಗೆ ಏನಪ್ಪ ಅಂತಂದ್ರೆ, ನಾನು 15 ವರ್ಷ ವಯಸ್ಸಾಗಿದ್ದಾಗಲೇ ನಮ್ಮ ತಂದೆಯವರ ಜೊತೆಗೆ ಬೇಸಾಯ ಹೊಡೆಯೋದು, ಕುಂಟೆ ಹೊಡೆಯೋದು, ಒಕ್ಕಲು ಮಾಡೋದು, ಪ್ರತಿಯೊಂದು ಅವರಿಂದ ನಾನು ಕೆಲಸ ಕಲ್ತ್ಕೊಂಡೆ. ಆಮೇಲೆ ಏನ್ ಮಾಡಿದೆ ಅಂತಂದ್ರೆ, ಇವಾಗ ಅವ್ರ ಜೊತೆಗೆ ಕಲ್ತ್ಕೊಂಡ್ಬಿಟ್ಟು ನಾನು ಫ್ಯಾಕ್ಟರಿಯಲ್ಲಿ 8 ಗಂಟೆ ಡ್ಯೂಟಿ ಮಾಡಿದ್ರೆ ಮನೆಯಲ್ಲಿ 8 ಗಂಟೆ ಜಮೀನನ್ನ ಉತ್ತು ಅದರಲ್ಲಿ ಬೆಳೆದು ಅದರಲ್ಲಿ ಮಾರಾಟ ಮಾಡಿ ನಮ್ಮಲ್ಲಿ ಒಂದು 25 ಜನ ಸಾಮಾನ್ಯವಾಗಿ ನನಗೆ ನಂಬಿಕೊಂಡವ್ರು ಇದ್ರು ಇಲ್ಲಿ, ಅವ್ರ ಜೀವನನೂ ಸಾಗಿಸ್ತಿದ್ದೆ. ಆಮೇಲೆ ಏನಾಯ್ತು ಅಂತಂದ್ರೆ, ಹಿಂಗೆ ಆಗ್ತಾ ಆಗ್ತಾ ಈ ಭತ್ತದಲ್ಲಿ ಏನಾಯ್ತು ಅಂತಂದ್ರೆ, ಈಗ ಕೃಷಿ ಮಾಡೋರು ಇಲ್ಲ ಇಲ್ಲ ಅಂತಾರೆ. ಈಗ ನಾವು ರೈತರಲ್ಲಿ ಏನಾಗಿದೆ ಅಂತಂದ್ರೆ, ಯಾರು ಮನೆಯಲ್ಲಿ ಕೃಷಿ ಮಾಡೋರೇ ಇಲ್ದಂಗೆ ಆಗ್ಬಿಟ್ಟಿದೆ. ಮಿಷಿನರಿಗೆ ಎಲ್ಲ ಅಡಾಪ್ಟ್ ಆಗ್ಬಿಟ್ಟಿದ್ದಾರೆ. ಮಿಷಿನರಿ ಮಾಡಿದ್ರೆ ಏನೂ ಉಳಿತಾಯ ಆಗೋದಿಲ್ಲ. ನಾವು ಕೃಷಿ ಮಾಡೋದ್ರಿಂದ ಮನೆಯವರೆಲ್ಲ ಸ್ವಲ್ಪ ಉಳಿತಾಯ ಇತ್ತು ದುಡ್ಡು. ಆಮೇಲೆ ಏನಾಗ್ಬಿಟ್ಟಿದೆ ಅಂದ್ರೆ, ಈಗೇನು ಕೃಷಿ ಅಂತಂದ್ರೆ ಟ್ರಾಕ್ಟ್ರಿಂಗ್ ಅಂದ್ರೆ ಬರುತ್ತೆ, ದುಡ್ಡೆಲ್ಲ ಪೂರ್ತಿ ಅವರಿಗೆ ಕೊಡಬೇಕು. ಈಗ ನಾವೇನಾಗ್ಬಿಟ್ಟಿದ್ವಿ ಅಂದ್ರೆ, ಆರೋಗ್ಯ ಎಷ್ಟು ಮಟ್ಟಿಗೆ ಹಾಳಾಗಿದೆ ಅಂತಂದ್ರೆ, ನಾವು ಹಿಂದೆ ಕೃಷಿ ಮಾಡೋದ್ರಿಂದ ಆರೋಗ್ಯ ಅಂತಂದ್ರೆ ಭಾಗ್ಯ ಬಿಡಿ, ಅದು ಅದನ್ನಂತೂ ಹೇಳಕ್ ಸಾಧ್ಯವೇ ಇಲ್ಲ. ಈಗ ನೋಡಿ, ನಾನು ಇವಾಗ ಆರೋಗ್ಯ ಎಷ್ಟು ಚೆನ್ನಾಗಿದ್ದೀನಿ ಅಂದ್ರೆ, 85 ವರ್ಷ ಎಲ್ಲಿ ಬೇಕಾದ್ರೂ ಓಡಾಡಬಲ್ಲೆ, ಬಾಂಬೆಗೆ ಹೋಗಬಲ್ಲೆ, ಫಾರಿನ್ ಬೇಕಾದ್ರೂ ಹೋಗಬಲ್ಲೆ, ಆ ತರ ಆರೋಗ್ಯ ಇದೆ ನನಗೆ. ಈಗ ನನಗೆ ಕೆಲಸ ಮಾಡಲ್ಲ ಆರೋಗ್ಯ ಇಲ್ಲ, ಕೆಲಸ ಮಾಡಿದ್ರೆ ಆರೋಗ್ಯ ಬರುತ್ತೆ. ಇದು ಮಾತ್ರ ನಿಜವಾದ ಹೊರಡಿದ್ರೆ ಅಂಡರ್ಲೈನ್ ಮಾಡೋ ಅಂತ ಹೊರಳಿದ್ದು. ಆರೋಗ್ಯ ಬೇಕಾದ್ರೆ ಕೆಲಸ ಮಾಡ್ಬೇಕು. ಈಗಿನ ಮಕ್ಳು ಏನ್ ಮಾಡ್ತಾರೆ, ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ಸಾಯಂಕಾಲ ರೈತರುಗಳಲ್ಲಿ ವಾಕಿಂಗ್ ಮಾಡಕ್ ಶುರುವಾಗಿದ್ದಾರೆ. ಇವಾಗ ನನಗೆ ಒಂಥರ ಬೇಜಾರಾಗುತ್ತೆ, ಏನಪ್ಪ ಇದು, ಮನೇಲಿ ಅಷ್ಟೇ ಕೆಲಸ ಇದ್ದು ಪಾತ್ರೆ ಒಳಗೆ ಇಟ್ಕೊಂತಾರೆ. ಎಲ್ಲ ಮಿಷಿನರಿ ಬಂದಿದೆ ಇವಾಗ, ಯಾರು ಮೈ ಬಗ್ಗೆ ಕೆಲಸ ಮಾಡಲ್ಲ, ಬೆವರಿಡ್ಸಲ್ಲ. ಬೆವರಿಡಿಸಿದ್ರೆ ಅದು ನಿಜವಾದ ರೈತ ಇಳಿಸಿದ್ರೆ ನಿಜವಾಗ್ಲು ನಮಗೆ ಆರೋಗ್ಯ 100% ಚೆನ್ನಾಗಿರುತ್ತೆ. ಈಗ ನಮ್ಮ ಮಿತ್ಲ ಕಡೆನೆ ಬನ್ನಿ ತೋರಿಸ್ತೀನಿ ಏನೇನ್ ಮಾಡಿದೀನಿ ಅಂತ. ಒಂದ್ ನಿಮಿಷ ನೋಡ್ಕೊಂಬರಂತ್ರಿ ಬರ್ರಿ, ತರಕಾರಿ ಎಷ್ಟು ಚೆನ್ನಾಗಿ ಬೆಳೆದಿನಿ, ಹಿತ್ಲನ್ನ ಎಷ್ಟು ಸ್ವಚ್ಛವಾಗಿ ಇಟ್ಟಿದೀನಿ, ಅದನ್ನ ತಾವು ನೋಡಿ, ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಇವ್ರು ಏನಾದ್ರೆ ಮಾಡಿದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ದಿವಸಕ್ಕೊಂದ್ರ ಉಂಟು, ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ರೌಂಡ್ ಹೊಡ್ಕೊಂಡ್ಬರ್ತೇನೆ. ಅಷ್ಟೊತ್ತಿ ಮೈಯಲ್ಲಿ ನೀರಿಳಿತೆ, ಊಟ ಮಾಡ್ತೀನಿ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಂತೀನಿ. ಮತ್ತೆ ನಮ್ಮ ಹಳೆ ಸ್ನೇಹಿತರುಗಳಿದ್ದಾರೆ ನಾವು ಹೋದ್ರಲ್ಲಿ, ಅವ್ರ ಹತ್ರ ಒಂದಿವಸ ಸಂಭಾಷಣೆ ಮಾಡ್ತೀವಿ, ಖುಷಿ ಖುಷಿಯಾಗಿರ್ತೀವಿ, ಟೀ ಕುಡಿತೀವಿ. ಬಿಡಿ ಲೈಫ್ ಅಂತಂದ್ರೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಯಾರು ಇಲ್ಲ ಇವಾಗ, ವಿ ಎಸ್ ಎಲ್ ಇದ್ದರು 25 ಜನ ಇದ್ವಿ ನಮ್ಮ ಡಿಪಾರ್ಟ್ಮೆಂಟ್ ನಾಗೆ, ಒಬ್ರು ಇಲ್ಲ, ನಾನೊಬ್ಬನೇ ಇರೋದು ಇವಾಗ. ಅದರಿಂದ ಹೆಮ್ಮೆ ಪಡ್ತಾ ಇದ್ದೀನಿ ನಾನು. ಒಂದು ಈ ಆರೋಗ್ಯದ ಒಂದು ಗುಟ್ಟು ಸತ್ವಯುತ ಆಹಾರ, ಸಾವಯವ ಆಹಾರದ ಗುಟ್ಟು ಅಂತ ಹೇಳ್ತೀರಾ? ನಿಜವಾಲ್ವ, ಸಗಣಿ ಗೊಬ್ಬರ ಹೊಡೆದು ಮಾಡ್ತಿದ್ವಿ ಇವಾಗ, 100 ಗಾಡಿ ಗೊಬ್ಬರ, 50 ರಸ ದನಗಳು, ಹಾಲು, ಬೆಣ್ಣೆ, ತುಪ್ಪ, ಈ ಒಂದ್ ಹಸುಗಳು ಇಲ್ಲ, ಏನಿಲ್ಲ, ಬರೀ ಮನುಷ್ಯರು, ವೆಹಿಕಲ್ ಇದ ನೋಡ್ರಿ ಇವಾಗ, ದನ ಕರುಗಳು ಬಿಟ್ಟು ಬರೀ ಮೋಟರ್ ಬೈಕ್, ಕಾರ್ಗಳು, ಇವಾಗ ಬರೀ ದುಡ್ದಿದ್ದೆಲ್ಲ ಅದಕ್ಕೆ ಹಾಕೋದು, ಸುಮ್ಮನೆ ಬಂದು ಕುತ್ಕೊಳ್ಳೋದು ಬಿಳಿ ಬಟ್ಟೆ ಹಾಕೊಂಡು. ನಿಜವಾಗ್ಲು ಕೃಷಿಯಲ್ಲಿ ಸಾವಯವ ಕೃಷಿ ಮಾಡಬೇಕು, ಆವಾಗ ಒಳ್ಳೆ ನಮಗೆ ಅನುಕೂಲ ಇದೆ. ಊಟ ಆರೋಗ್ಯ ಇಂಪಾರ್ಟೆಂಟ್ ಇವಾಗ. ಈಗ ಅಡಿಕೆ ಒಂದು ನಿರ್ವಹಣೆಗೆ ಬಂದ್ರೆ ಇದು ತಳಿ ಯಾವ್ದಂತ ಹೇಳ್ತೀರಾ? ತಳಿ ನಾವು ತೀರ್ಥಳಿದಂತ ತಂದ್ವಿ, ಅದು 2 ಎಕರೆ ಮಾಡಿದ್ವಿ, 2 ಎಕರೆ ಗಿಡ ಹೋಗ್ಬಿಡ್ತು. ಈ ಒಂದು ವಾತಾವರಣಕ್ಕೆ ಹೊಂದ್ಕೊಳ್ಳಲ್ಲ ಅಂತ ಹೇಳ್ತೀರಾ? ಒನಕೆ ಮುಂಡಿ ರೋಗ ಅಂತ ಬಂತು, ಪೂರ್ತಿ 2 ಎಕರೆನ ಹೋಯ್ತು ಇವಾಗ. ಮತ್ ಹೊಸ್ತಾ ಕಟ್ಟಿದ್ವಿ, ಯಾವ ಕಡೆ ಬಯಲ್ಸೀಮೆಯಿಂದ ತಂದು ಕೊಟ್ಟಿದೀವಿ, ಅದು ಫಸಲು ಬರೋದ್ರಲ್ಲಿ ಇದೆ, ಬರುತ್ತೆ, ಏನಂದ್ರೆ 2 ವರ್ಷಕ್ಕೆ ಬರುತ್ತೆ ಅಂತ. ತೀರ್ಥಳ್ಳಿ ಗಿಡಗಳು ಇಲ್ಲಿ ಹೆಚ್ಚು ಕಡಿಮೆ 90% ಒನಕೆ ಮುಂಡಿ ರೋಗ ಒಂದು ಹೋಗಿದೆ ಇಲ್ಲಿ ನಮ್ಮ ಏರಿಯಾದಲ್ಲಿ. ಅದಕ್ಕೆ ಏನು ನೀವು ತೋಟಗಾರಿಕೆ ಇಲಾಖೆ ಆಗ್ಲಿ ಕೃಷಿ ಇಲಾಖೆ ಅವ್ರನ್ನ ಸಂಪರ್ಕ ಮಾಡ್ಲಿಲ್ವಾ? ಸಂಪರ್ಕ ಮಾಡಿದ್ವಿ, ಅದು ಸತ್ತೋದಂಗೆ, ಮನುಷ್ಯ ಜೀವ ಹೋಗುತ್ತಲ್ಲ ಆತರ ಸತ್ತೋದಂಗೆ, ಅದಕ್ಕೆ ಏನು ಮಾಡೋಕಾಗೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ಈ ಪ್ರೈವೇಟ್ನವ್ರು ಇದಾರಲ್ಲ, ಅವ್ರು ನಾವು ಬಂದು ಉಳಿಸ್ತೀವಿ, ಇಂಜೆಕ್ಷನ್ ಕೊಡ್ತೀವಿ, ಹೆಲಿಕಾಪ್ಟರ್ನ ಬಂದು ಔಷಧಿ ಹೊಡಿತು ಅಂತ, ಅವೆಲ್ಲ ಸುಳ್ಳು. ನಮ್ಮ ಅನುಭವ ಪ್ರಕಾರ ಸತ್ತೋದಂಗೆ ಬದುಕಾಗಲ್ಲ, ಬದುಕಿಸೋದು ಬೇಡ ಅಂತೇಳಿ ನಾವೇ ಮಾಡಿದ್ವಿ, ಹೊಸ್ತ ಗಿಡ ಪ್ಲಾಂಟೇಶನ್ ಮಾಡಿದೀವಿ. ಈಗ ಚೆನ್ನಾಗದ ಗಿಡಗಳು ಕೊಟ್ಟಿ. ಇದರ ಜೊತೆಗೆ ಈಗ ತೆಂಗು, ತೆಂಗು, ಮಾವು, ಈ ತೆಂಗಿನ ಒಂದು ಬೆಳೆ ನಿರ್ವಹಣೆಗೆ ಬಂದ್ರೆ ಇದು ಏನು ಬದುಗಳಲ್ಲಿ ಹಾಕಿದ್ರು ಇಲ್ಲ? ತೆಂಗೆ ಬೇರೆ 1 ಎಕರೆ ಇದೆ, ಅದರಲ್ಲಿ ಅದೇನ್ ಮಾಡ್ಬಿಟ್ಟಿವಿ, ತೆಂಗು ಒಂದ್ ತಪ್ಪು ಮಾಡಿದ್ವಿ ನಾವು, ಕೆರೆ ಮಣ್ಣು ಸಿಕ್ತು ಅಂತ 2 ಅಡಿ ಫಿಲಪ್ ಮಾಡ್ಬಿಟ್ವಿ ಮಣ್ಣನ್ನು ಒಂದೇ ಸರಿ. ಅದೇನಾಗ್ಬಿಡ್ತು ಅಂತಂದ್ರೆ ಗಪ್ಪ ಅಂತ ಬೇರುಗಳು ಬೆಳೆಯೋದಕ್ಕೆ ಒಂಥರ ಗಟ್ಟಿ ಆಗ್ಬಿಡ್ತು, ಫಸಲು ಸ್ವಲ್ಪ ಇಳುವರಿ ಕೊಡ್ತದೆ, ಗಿಡಗಳೆಲ್ಲ ಕೆಂಪು ಆಗಿದಾವೆ, ಈ ಇಂಪ್ರೂವ್ ಮಾಡ್ತಾ ಇದೀವಿ. ಆಮೇಲೆ ಮಾವಿನ ಗಿಡ ಇದ್ನಲ್ಲ, ಅಯ್ಯೋ ಮಾವಿನ ಗಿಡ ಬಿಡಿ, ಒಂದ್ 10 ಗಿಡ ಇದಾವೆ ನೋಡ್ಬೇಕು, ಹಣ್ಣು ಎಂತೆಂತ ಹಣ್ಣು ಸವಿತೀವಿ ಅಂತಂದ್ರೆ, ನಿಜವಾಗ್ಲು ರೈತರು ಎಲ್ಲದನ್ನೂ ಬೆಳಕೊಂಡ್ರೆ ಮಾತ್ರ ಉದ್ದಾರ ಆಗೋದು. ಮಾವಿನ ಬೇಕಾದಷ್ಟು ತಿಂತಾ ಇದೀವಿ ನಾವು. ಯಾವ್ದು ಇದು ತಳಿ ಹಾಕಿದ್ರಿ? ತಳಿ ರಸ್ಬುರಿ, ನೀಲಮ್, ಆಮೇಲೆ ಇನ್ನೊಂದ್ ಯಾವ್ದೋ ಒಂದು ತೊಪ್ಪೆ ತೆಂಗಿನಕಾಯಿ ತರ ಇದೆ, ಒಂದ್ ಹಣ್ಣು ತಿಂದ್ರೆ ಮುಗೀತು, ಆತರ ಒಂದ್ ತಳಿ ಇದೆ. ಎಲ್ಲಿಂದ ಈ ಸಸಿಗಳು ಎಲ್ಲಿಂದ ತಂದಿರಿಪ್ಪ ಲಕ್ಷ್ಮಣರೇ? ಎಲ್ಲ ನಮ್ ತಂದೆಯರ್ ತಂದ ಹಾಕ್ತಾವ. ಅವಾಗ ಅವಾಗ ಅಂದ್ರೆ ಈಗೆಲ್ಲ ಹೆಚ್ಚಿಕೊಂಡು 100 ವರ್ಷ ಅವಕ್ಕೆಲ್ಲ ಮೇಂಟೈನ್ ಮಾಡ್ತಾ ಇದೀವಿ. ಅವನ್ನೇ ಮಾಡ್ತಾ ಇದೀವಿ, ಎಲ್ಲ ಹೂ ಆಗಿದೆ, ಚೆನ್ನಾಗಿದೆ. ಈ ಸಲ ಹೆಂಗೆ ಈಗ ಹೂ ಬಿಡುವ ಸೀಸನ್? ಈಗ ಚೆನ್ನಾಗಿದೆ, ಒಳ್ಳೆ ತೇರು ಸಿಂಗರಿಸ್ದಂಗಿದೆ, ಅಲ್ಲಿ ಹೋಗಿ ಕುತ್ಕೊಂಡ್ರೆ ಗಮ ಗಮ ಗಮ ಅಂತ ವಾಸನೆ, ಜೇನು ನೋಡುಗಳೆಲ್ಲ ಹೀರ್ತಾ ಇರ್ತವೆ. ನಾವು ಅವ್ರ ಜೊತೆಗೆ ಆನಂದ ಸವಿತಾ ಇದೀವಿ ಸಾಯಂಕಾಲದ ತೋಟ ತೋಟದಲ್ಲಿ, ಮಾವಿನ ಗಿಡ ತೋಟದಲ್ಲಿ ಕುತ್ಕೊಂಡು ಏನಾರ ಒಂದಿಷ್ಟು ಕೆಲಸ ಮಾಡ್ತೀವಿ, ಹೋದ್ರೆ ಸುಮ್ನೆ ಇರೋದಿಲ್ಲ. 4 ಕಲ್ನಾರೇ ಎತ್ತಾಕ್ತಿವಿ, ಮುಳ್ಳು ಇದ್ರೆ ಕಿತ್ತಾಕ್ತಿವಿ, ಯಾವಾಗಲೂ ನಾವು ಕೆಲಸ ಮಾಡ್ತಾ ಇರ್ತೀವಿ. ಅದೇ ನಮ್ಮ ಆರೋಗ್ಯದ ಗುಟ್ಟು ಏನು ಅಂದ್ರೆ ನಮ್ಮ ವರ್ಕ್, ವರ್ಕ್ ಈಸ್ ವರ್ಕ್ಶಿಪ್ ಅಂತಾರಲ್ಲ ಆತರ. ಈವನ್ ಕಂಪನಿಯಲ್ಲೂ ನಾವು ಅದೇ ತರ 8 ಗಂಟೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ವಿ, ಇಲ್ಲೂ ಅದೇ ತರ ಮಾಡ್ತಾ ಇದ್ವಿ. ವಿ ಎಸ್ ಎಲ್ ನ ಉಳಿಸ್ಕೊಂಡು ಮತ್ತೆ ಅದನ್ನ ಮರು ಜೀವ ಕೊಡ್ಬೇಕಂತಾರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಮರು ಜೀವ ಕೊಡೋದು ಅದು ನಮ್ ಕೈಲೆಲ್ಲ ಇಲ್ಲ. ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಇದ್ರ ಬಗ್ಗೆ ತುಂಬಾನೇ ಚರ್ಚೆ ಆಗ್ತಾ ಇದೆ. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಮನಸ್ಸು ಮಾಡಿದ್ರೆ ಇದೇನ್ ದೊಡ್ಡದಲ್ಲ, ಬೇರೆ ಕಂಪನಿ ಕಂಪೇರ್ ಮಾಡಿದ್ರೆ ದಿ ಬೆಸ್ಟ್ ಸೈಟ್ ಇನ್ ದಿ ಇಂಡಿಯಾ ಅಂತ ಚೆನ್ನಾಗಿದೆ. ಭದ್ರಾ ನದಿ ಇದೆ, ಕರೆಂಟ್ ಇದೆ, ಆಮೇಲೆ ಅದಿರು ಇದೆ, ಎಲ್ಲ ಎಲ್ಲ ಇದೆ. ನಿಜವಾಲ್ವಾ? ಅದ್ ಯಾಕೆ ಬಿಟ್ಟಿಯಾರೋ ನಮ್ಮ ಎಂಪಿಗಳಿದಾರಲ್ಲ ಸಂಸದರು, ಅದ್ ಯಾಕೆ ಈಗ ಕುಮಾರಸ್ವಾಮಿಯವ್ರು ಮಾಡ್ತೀವಿ ಕೊಡ್ತೀವಿ ಅಂತಂದ್ರೆ ನಿಜವಾಲು ಕೊಟ್ರೆ ಭಾರಿ ಸಂತೋಷ. ಇದು ಇದು ಭದ್ರಾವತಿ ಅನ್ನೋದು ಇಂಡಸ್ಟ್ರಿಯಲ್ ಏರಿಯಾ. ಎಂ ಪಿ ಎಂ ಒಂದು ಬೇಕಾದಷ್ಟು ರಾ ಮೆಟೀರಿಯಲ್ ಇದ್ರು, ಅದನ್ನು ಕ್ಲೋಸ್ ಮಾಡಿದ್ರು. ಯು ಎಸ್ ಎಲ್ ಇದೆ, ಸ್ವಲ್ಪ ಇದೆ ಪ್ರೊಡಕ್ಷನ್ ತೆಗಿತಾ ಇದಾರೆ. ಪ್ರೊಡಕ್ಷನ್ ಅಂತಂದ್ರೆ ಅದು ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿಲ್ಲ. ಬ್ಲಾಸ್ಟ್ ಏನೋ ಹೊರಗಡೆಯಿಂದ ಇಂಗಾಟ್ ತೆಗಿಸಿ ಹೀಟ್ ಮಾಡಿ ಬೇಕಾದ ಮೆಟೀರಿಯಲ್ ಮಾಡ್ತಾ ಇದಾರೆ. ಆದ್ರೂ ಸಾಲದದು. ನಾವು 1970 15,000 ಜನ ಇದ್ವಿ, ಕಾಂಟ್ರಾಕ್ಟ್ ಲೇಬರ್ಸ್ ಒಂದ್ 2,000-3,000. 17,000 ಜನ ಕಂಪನಿಯಿಂದ ಹೊರ ಬಂದ್ರೆ ನೋಡ್ಬೇಕು ಅದನ್ನ. ಜಾತ್ರೆ ಪ್ರತಿನಿತ್ಯ ಶಿಫ್ಟ್ ಆದ ತಕ್ಷಣ, ಆಮೇಲೆ ಕ್ಯಾಂಟೀನ್ ಊಟ, ಅಯ್ಯೋ 1 ರೂಪಾಯಿ 1 ಒಂದು ಊಟ, ಕಾಫಿ 10 ಪೈಸೆಗೊಂದು. ಅದು ನಿಜವಾದ. ನಾವೆಲ್ಲ ಅದ್ರಲ್ಲಿ ಜೀವನ ಮಾಡಿದೀವಿ, ಲಾಭನ ಲಕ್ಷ ಕೊಟ್ಟಿಲ್ಲ. ಅದ ನಾವೆಲ್ಲ ಜೀವನ ಮಾಡಿ ಸಂತೃಪ್ತವಾಗಿದ್ವಿ. ರಿಟೈರ್ಡ್ ಹೊರ ಬಂದ್ವಿ, ಅದ್ರ ಒಳಗಡೆ ನೋಡಿದ್ರೆ ಕಾಡು ಬೆಳೆದಿದೆ. ಇವಾಗ ನೋಡಕ್ಕೆ ನಮ್ ಕಣ್ಣಿನಿಂದಲೇ ಆಗೋದಿಲ್ಲ ಆ ತರ ಇದು ಸ್ಥಿತಿ ಆಯ್ತಲ್ಲ ಅಂತ. ಹೌದು, ನಿಜವಲ್ಲ. ಅದನ್ನ ಮಾಡ್ಬೇಕು. ಸೆಂಟ್ರಲ್ ಗವರ್ಮೆಂಟ್ ವಹಿಸಿದ್ರೆ ಮಾತ್ರ. ಯಾಕಿದು ಹೀಗಾಯ್ತು ಅಂತ ಹೇಳ್ತೀರಾ? ಯಾಕಿದು ಹೀಗಾಯ್ತು ಅಂತಂದ್ರೆ ನನ್ನ ಅನಿಸಿಕೆ ಏನು ಅಂತಂದ್ರೆ, ಜನಗಳಿಗೆ ಈ ಸ್ಟ್ಯಾಂಡಿಂಗ್ ಆರ್ಡರ್ ಬಂತಲ್ಲ ಅಂದ್ರೆ, ನಮಗೊಂದು ಕಾನೂನು ಇದೆ ಅದರಲ್ಲಿ. ಒಬ್ಬ ಮನುಷ್ಯ 5 ಕೆಜಿ ಹೊರಬೇಕು ಅಂತ ಇದ್ದಾನೆ, 5 ಕೆಜಿ ಬಿಟ್ಟು 10 ಕೆಜಿ ಹೋದ ತಕ್ಷಣ ನಮಗೆ ಅವ್ರೇನ್ ಮಾಡ್ತಾರೆ, ನಾವು ಸೂಪರ್ವೈಸರ್ ಅವ್ರು ನಮಗೆ ಉಲ್ಟಾ ಹೊಡಿತಾರೆ, ಸ್ಟ್ಯಾಂಡಿಂಗ್ ಆರ್ಡರ್ ತೆಗಿತಾರೆ. ನಾವು ಮಾಡಲ್ರಿ 5 ಕೆಜಿ ಹೊರೋದು ಅಂತಾರೆ. ಅವಾಗ ಏನಾಗುತ್ತೆ, ಜನ ಜಾಸ್ತಿ ಬೇಕಾಗುತ್ತೆ. ಪ್ರೈವೇಟ್ ನಲ್ಲಿ 3,000 ಇಟ್ಕೊಂಡು ಇದೇ ಫ್ಯಾಕ್ಟ್ರಿ ರನ್ ಮಾಡ್ತಾರೆ, ನಮ್ಮಲ್ಲಿ 15,000 ಇಟ್ಕೊಂಡ್ರು ಮಾಡಕ್ ಆಗೋದಿಲ್ಲ. ಅದರಿಂದ ಈ ತರ ಆಗಿದೆ ಅಂತೇಳಿ ಆಯ್ತು, ಜನದ ಕಡಿಮೆ ಮಾಡ್ಕಂತ ಬಂದ್ರು. ಆಮೇಲೆ ಏನಾಯ್ತು, ಐರನ್ ಓರ್ ಸಪ್ಲೈ ಬೇರೆ ಒಂದ್ ಸ್ವಲ್ಪ ಡ್ರಾಬ್ಯಾಕ್ ಆಯ್ತು. ಪರಿಸರದರು ಕೆಮ್ಮಣ್ಕೊಂಡಿದ್ದು ಸ್ಟಾಪ್ ಮಾಡ್ಬಿಟ್ರು. ಅಲ್ಲಿ ಏನಿಲ್ಲ, ಒಂದ್ಸಾರಿ ತುಂಬಿಟ್ರೆ ಒಂದ್ ಲೋಡ್ ಬಂದ್ಬಿಟ್ರೆ ನಮ್ಮ ಕಂಪನಿ ಕಂಪ್ಲೀಟ್ ಐರನ್ ಓರ್ ಸಾಕಾಗೋದು. ಈ ಹೊರಗಡೆಯಿಂದ ಲಾರಿ ಒಳಗೆ ತರ್ಸಂದ್ರೆ ಎಷ್ಟು ಲಾರಿ ತರಿಸ್ಬೇಕು, ಅದ್ ಏನ್ ರಾ ಮೆಟೀರಿಯಲ್ ತರಿಸಿ ಸಾಕಾಗೋಯ್ತು. ಆಮೇಲೆ ಕಾಸ್ಟ್ ಬೇರೆ ಜಾಸ್ತಿ ಅದು ಹೊರಗಡೆಯಿಂದ ಬರೋದು, ಅದರಿಂದಲೂ ಸ್ವಲ್ಪ ಆಗಿದೆ. ಆಮೇಲೆ ಮೇಸ್ ಮ್ಯಾನೇಜ್ಮೆಂಟ್, ಮನೆ ಒಳಗೆ ನಾವಿದ್ದಂಗೆ ಸಂಸಾರ ಹೆಂಗ್ ನಡ್ಸ್ಕೊಂಡು ಹೋಗ್ತೀವೋ ಅದು ಅದೇ ತರ. ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ಲಿ. ನಾವು ಕೆಲಸ ಮಾಡಬೇಕು, ಯಾಕೆಂದ್ರೆ ನಾವು ಕೆಲಸ ಮಾಡಿದ್ರೆ ನಮ್ದು ಅಂತ ಮಾಡಿದ್ರೆ ಆಗುತ್ತೆ. ಕಾನು ಬರೀ ಸ್ಟ್ಯಾಂಡಿಂಗ್ ಆರ್ಡರ್ ಸಪ್ಲೈ ಮಾಡ್ತಾರೆ, ಒಂದ್ ಕೆಲಸ ಹೇಳಿದ್ರೆ ಆ ಕೆಲಸ ಅಲ್ಲ, ಈ ಕೆಲಸ ಈ ಕೆಲಸ ಅಲ್ಲ ಆ ಕೆಲಸ. ಅದೇ ಪ್ರೈವೇಟ್ನವ್ರು ಹೇಳಿದ್ರೆ ಮಾಡ್ಲೇಬೇಕು, ಫೋರ್ಸ್ಡ್ ಡೂ, ಇಲ್ಲದಿದ್ರೆ ಗೆಟ್ ಅವ್ರು ನಾಳೆ ನೋಟಿಸ್ ಕೊಟ್ಟು ಒಂದ್ ತಿಂಗಳ ಸಂಬಳ ಕೊಟ್ಟು ಕಳಿಸ್ತಾನೆ. ಅದು ಇಲ್ಲಿ ಡ್ರಾಬ್ಯಾಕ್, ಯಾಕೆಂದ್ರೆ ಗೌರ್ಮೆಂಟ್ ಅಂದ ತಕ್ಷಣ ಎಲ್ಲ ನೆಗ್ಲೆಕ್ಟ್ ಮಾಡ್ತಾರೆ, ಅದೇ ಡ್ರಾಬ್ಯಾಕ್ ಆಗಿರೋದು. ಅದ್ರಲ್ಲಿ ಇನ್ನೇನಿಲ್ಲ, ಈಗ ಬಂಡವಾಳ ಹಾಕಿದ್ರೆ ಈಗಲೂ ಮಾಡಬಹುದು ಅದನ್ನ ಕಂಪನಿನ. ಆಯ್ತು, ಈಗ ಮತ್ತೆ ಕೃಷಿ ಕಡೆ ಬರೋಣ. ಮತ್ತೆ ಈ ಒಂದು ತಮ್ಮ ಕೃಷಿಯ ಒಂದು ಚಟುವಟಿಕೆಗಳಲ್ಲಿ ಈಗ ನೀವು ಕಂಡುಕೊಂಡಿರೋ ಹಾಗೆ ಮಾವಿನಲ್ಲಾಗ್ಲಿ, ಭತ್ತದಲ್ಲಾಗ್ಲಿ, ಅಡಿಕೆಯಲ್ಲಾಗ್ಲಿ, ತೆಂಗಿನಲ್ಲಾಗ್ಲಿ ಏನು ನಿಮಗೆ ಸಮಸ್ಯೆ ಕಂಡಿದೆ ಅಂದ್ರೆ, ಸಮಸ್ಯೆ ಅಂದ್ರೆ ರೋಗ ರುಜಿನಗಳಾಗ್ಲಿ, ಜೊತೆಗೆ ಪೋಷಕಾಂಶಗಳ ಒಂದು ನಿರ್ವಹಣೆ ಆಗ್ಲಿ, ಆಮೇಲೆ ಇದು ಯಾವ ರೀತಿಯಿಂದ ತಾವು ನಿರ್ವಹಣೆ ಮಾಡಿದ್ರೆ? ವಿಚಾರ ಒಂದು ಹೇಳ್ತೀನಿ. ಹಿಂದೆ ನಾವು ಜಮೀನು ಮಾಡ್ಬೇಕಾದ್ರೆ ಭತ್ತ ಒಂದು 300 ಚೀಲ ಬೆಳಿತಿದ್ವಿ, 300 ಚೀಲದಲ್ಲಿ ಸ್ಟಾಕ್ ಇಡ್ತಿದ್ವಿ. ಅದು ಒಂದು 6 ತಿಂಗಳು ಬಿಟ್ಮೇಲೆ ಒಳ್ಳೆ ರೇಟ್ ಸಿಗೋದು ಭತ್ತಕ್ಕೆ. ಈಗ ಆ ತರ ರೇಟ್ ಎಲ್ಲ ಮಾಡಿದ ಕೂಲಿನೂ ಬರಲ್ಲ, ಅರ್ಧ ಎಕರೆ ಜಮೀನು ಮಾರ್ತಾ ಇದಾರೆ ಭತ್ತ ಮಾಡ್ತಾರೆ. ಈಗ ಅದಕ್ಕೋಸ್ಕರ ಭತ್ತ ಎಲ್ಲೆಲ್ಲೂ ಇಲ್ಲ ಭತ್ತ. ಇವಾಗ ನಮ್ಮ ಏರಿಯಾದಲ್ಲಿ ಇಲ್ಲಿ ಶಿವಮೊಗ್ಗ ಡಿಸ್ಟ್ರಿಕ್ನಲ್ಲಿ ಹೆಚ್ಚಿಕೊಂಡ ಭತ್ತ ಎಲ್ಲೂ ಇಲ್ಲ, ಎಲ್ಲ ಶಿಕಾರಿಪುರ ಆ ಕಡೆಯಿಂದ ಭತ್ತ ಕೊಂಡ್ಕೊಂಡ್ ಬರ್ತಾ ಇದೀವಿ ನಾವ್. ಇವಾಗ ಊಟದ ಭತ್ತ ಎಲ್ಲ ಅಡಿಕೆ ಮಾಡಿದ್ರೆ ಜನ ಸ್ವಲ್ಪ ಸುಧಾರಿಸಿದ್ದಾರೆ, ಎಸ್ಪೆಷಲಿ ಅಡಿಕೆ ಹಳೆ ಮಾಡಿದಾರಲ್ಲ, ನೌಕರರಿಗಿಂತ ಚೆನ್ನಾಗಿದ್ದಾರೆ. ಒಳ್ಳೆ ವನ ಕೋಟಿ ಮನೆ, 50 ಲಕ್ಷ ಕಾರು, ವಾರಕ್ಕೊಂದ್ಸರಿ ಹೆಂಡತಿ ಕರ್ಕೊಂಡು ಹೋಗೋದು ಬೆಂಗಳೂರಿಗೆ, ಸಿಟಿಲಿ ಟೌನ್ನರ್ ಏನ್ ಎಂಜಾಯ್ ಮಾಡ್ತಾರೆ ನಾನು ನೋಡ್ತಾ, ಅದಕ್ಕಿಂತ ಚೆನ್ನಾಗಿದೆ. ಈ ಮಾಡ್ರ ಇನ್ನು ಆಗಿಲ್ಲ. ಅಡಿಕೆ ತೋಟದಲ್ಲಿ ಮಾತ್ರ ಸೂಪರ್ ಆಗಿದ್ದಾರೆ. ಒಂದ್ 10 ಎಕರೆ ಇದ್ದರು, 2 ಎಕರೆ ಇದ್ರೆ ಜೀವನ ಮಾಡ್ತಾರೆ, 10 ಎಕರೆ ಇದ್ರೆ ಲೈಫ್ ಅನ್ನು. ಈ ಏನ್ ಸಾಫ್ಟ್ವೇರ್ ಇಂಜಿನಿಯರ್ ಗಳದಲ್ಲ, ಅವ್ರ ಅಪ್ಪನ ಸಾಫ್ಟ್ವೇರ್ ಇಂಜಿನಿಯರ್ ತಲೆ ಕೆಡುತ್ತೆ. ಅದು 50 ವರ್ಷಕ್ಕೆ ಅಲ್ಲೇ ತರನನ ಅಂತ ಹೋಗ್ತಾರೆ ದಾರಿ ಒಳಗೆ. ಇವ್ರ ಹಂಗಲ್ಲ, ಬೇರೆ ತರನನ ಹೇಳ್ಕೊಡ್ತಾರೆ. ಅಡಿಕೆಯವರು ಮಾತ್ರ ಅಷ್ಟು ಚೆನ್ನಾಗಿದ್ದಾರೆ. ಈಗ ನಿರ್ವಹಣೆಗೆ ಬಂದ್ರೆ ಕುಟುಂಬದ ಸದಸ್ಯರು ಸೇರ್ಕೊಂಡಿದ್ದೀರಾ ಅಥವಾ ಮಷಿನರಿ ಮುಖಾಂತರ ನೀವು ಮಾಡ್ತೀರಾ? ಇಲ್ಲ ಎಲ್ಲ ಮಷಿನರಿ, ಒಬ್ಬ ಜನನೂ ಬರಲ್ಲ, ನಾವು ಮಾಡಲ್ಲ, ಜನನೂ ಬರಲ್ಲ. ಈ ನಮ್ಮಲ್ಲಿ ಜನ ಇದ್ರೆ 4-5 ಜನ ಯಾರು ಮಾಡಿರಲಿಲ್ಲ. ಅವಾಗ ಬೇರೆ, ಅವಾಗ ನಾವೇನಂತೀವಿ, ಜನನೇ ಸಿಗಲ್ಲಪ್ಪ ಅಂತೀವಿ. ನಮ್ ಕೆಲಸ ನಾವು ಮಾಡ್ಬೇಕು, ವೃತ್ತಿ ಇದು, ಕೆಲಸ ಕಲಿಬೇಕು. ಈಗ ನಮ್ ತಂದೆ ಬೇಸಾಯ ಮಾಡ್ತೀನಿ, ನಾನ್ ಕಲ್ತೇನೆ, ಬೇಸಾಯ ಸ್ವಲ್ಪ ಕಂಟಿನ್ಯೂ ಮಾಡಿದೆ. ಮಾಡಕ್ ಬರೀ ಅವತ್ತೇ ಮಾಡ್ಬಿಡ್ತಿದ್ವಿ, ಜಮೀನ ಇಟ್ಕೊಳಕ್ ಆಗಲ್ಲ. ನಾವಿವಾಗ ನಾವೇನಾರೆ ಸ್ವಲ್ಪ ಪ್ರಯತ್ನದಿಂದ ಇಂಟ್ರೆಸ್ಟ್ ಕೊಟ್ಟು ನಮ್ದಪ್ಪ ಅನ್ನೋದು ಮಾಡಿದ್ರೆ, ಜಮೀನಿನ ರೇಟ್ ಅಂತೂ ಭಯಂಕರ ಬಿಡಿ. 1 ಎಕರೆ ತೋಟ 1 ಕೋಟಿ ಇದೆ. 1 ಎಕರೆ ಮಾರ್ಕೊಂಡ್ಬಿಟ್ಟು ಗಂಡ ಹೆಂಡತಿ ಒಂದ್ ಆಳು ಇಟ್ಕೊಂಡು ಜೀವನ ಮಾಡುವುದು, ಆ ತರ ರೇಟ್ ಆಗಿದೆ ಇವತ್ತು. ಹಿಂದ ಆಗ್ತಿದ್ದಿಲ್ಲ, 5,000-10,000 ಇರೋದು ಎತ್ತಲಗೂ ಆಗ್ತಿದ್ದಿಲ್ಲ. ಮಕ್ಕಳ ಮದುವೆಗೆಲ್ಲ ಹಿಂದ್ ಮಾರಿದೀವಿ, ಬಟ್ ಈಗ ಮಾತ್ರ 1 ಎಕರೆ ಮಾಡ್ಬಿಟ್ರೆ ಗಂಡ ಹೆಂಡತಿ ರಾಜರಷ್ಟೇ ಬಾಡಿಗೆ ಮನೆಗಳೇ ಜೀವನ ಮಾಡಬಹುದು ನೋಡಿ, ಅದೊಂದು ಅಡ್ವಾಂಟೇಜ್ ಇದೆ ರೈತರಿಗೆ. ಈಗ ಬರೀ ಅಡಿಕೆ ಅಡಿಕೆ ಅಡಿಕೆನೆ ಅಂತದಿರಲ್ಲ, ಎಲ್ಲ ನಮ್ಮ ರೈತರ ಜೀವನ ಸುಧಾರಣೆ ಆಗ್ಬೇಕು, ಅವರ ಒಂದು ಆದಾಯ ಇಮ್ಮಡಿ ಆಗ್ಬೇಕು, ಇದು ಕೇಂದ್ರ ಸರ್ಕಾರದವರು ಕೂಡ ಇತ್ತೀಚಿನ ಒಂದು ದಿನಗಳಲ್ಲಿ ಯೋಜನೆಗಳು ತಗೊಂಡ್ ಬಂದಿದ್ದಾರೆ. ಯಾಕಂತಂದ್ರೆ ರೈತರ ಒಂದು ಆದಾಯ ದ್ವಿಗುಣಗೊಳ್ಬೇಕು ಅಂತ ಸುಮಾರು ಎಲ್ಲಾ ಒಂದು ಆಯಾಮಗಳಿಂದ ಅವರು ಪ್ರಯತ್ನ ಮಾಡ್ತಾವ್ರೆ. ರೈತರಿಗೆ ಬರುತ್ತಲ್ಲ ಇನ್ಸೂರೆನ್ಸ್ ಇದ್ದಾರೆ, ಸಿಸ್ಟಮ್ ಸರಿ ಇಲ್ಲ, ಅದು ಯಾವ್ದೋ ಏರಿಯಾ ವೈಸ್ ತಗೊಂತಾರೆ, ತಾಲೂಕು ವೈಸ್ ತಗೊಂತಾರೆ, ಹೋಬಳಿ, ಯಾರಿಗೂ ಸಿಗಲ್ಲ. ಇನ್ಸೂರೆನ್ಸ್ ಕಂಪನಿಗೆ ಲಾಭ ಹೇಳ್ತಾರೆ, ಪೇಪರ್ ನಲ್ಲಿ ನೋಡ್ತೀವಿ ನಾವು, ಇನ್ಸೂರೆನ್ಸ್ ಹಂಗ್ ಲಾಭ ಹಿಂಗ್ ಲಾಭ ಅಂತ. ಅದು ಏನು ಎಲ್ಲರಿಗೂ ಸಿಗ್ತಾ ಇಲ್ಲ ಅದಂತ ನನ್ನ ಅನಿಸಿಕೆ, ಎಲ್ಲೋ ಅದು ಬರೋದಿಲ್ಲ. ಅದೇ ಮೋದಿ ಮಾಡಿದಾರಲ್ಲ 2,000 ರೂಪಾಯಿ ಪ್ರತಿಯೊಬ್ಬರಿಗೂ ಬರುತ್ತೆ ನೋಡಿ, 1 ರೂಪಾಯಿ ಯಾವನಿಗೂ ಕೊಡದಂಗೆ. ಗುಡ್ ಸಜೆಷನ್ ಬಿಜವಾಲ್, ಅದೊಂದ್ ಮಾತ್ರ ಯಾರಿಗೆ ಏನು ಕೇಳಂಗಿಲ್ಲ, ಆರಾಮ ಬರ್ತಾ ಇರುತ್ತೆ 2,000. ನಮಗೂ ಬರ್ತಾ ಇದೆ 6,000 ನಮ್ಮ ಮನೆಯವರಿಗೆ, ಏನೇನು ಒಂದ್ ಪೈಸೆ ಯಾವನಿಗೆ ಲಂಚ ಕೊಡಂಗಿಲ್ಲ. ಆಮೇಲೆ ಇದೊಂದು ಆಗ್ಬಿಟ್ಟಿದಾರೆ ಇವಾಗ, ಏನು ಹೇಳಕ್ಕಾಗೋದಿಲ್ಲ. ಲಂಚ್ ಅಂತ ಹೇಳ್ಬಾರ್ದು, ನನಗೆ ಗೊತ್ತಿಲ್ಲ. ಸರ್ವೇ ಸಾಮಾನ್ಯ ಈಗ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಅದು ಒಂದು ಸರ್ವೇ ಸಾಮಾನ್ಯ ಭಾರತದಲ್ಲಿ ಮಾತ್ರ ಅಲ್ಲ, ಇದು ಜಗತ್ತಿನ ಒಂದು ಸಮಸ್ಯೆ ಇದು. ಈಗ ಲಂಚ್ ಅಂತಾನೆ ಹೇಳ್ತಾ ಇದ್ದೀರಲ್ವಾ, ಯಾಕೆಂದ್ರೆ ಈ ಏನು ಅಂತಂದ್ರೆ ಈ ಒಂದೇ ಒಂದು ವಿಚಾರ, ಈ ಲಂಚ ತಗಂತೀವಿ ಅಂತ ಹೇಳಿ ನಾನೇ, ಅದಕ್ಕೆ ಶಿಕ್ಷೆ ಇಲ್ಲ ಅಂತ ನನ್ನ ಎಕ್ಸ್ಪೀರಿಯನ್ಸ್. ನಮ್ಗೇನಿಲ್ಲ ಕಂಪನಿ ಒಳಗೆ, ನಾವು ನೋಡಿ ಕುರಿ ಕುಡ್ದಂಗೆ ಕೂಡೋರು, ಕುರಿ ಬಿಟ್ಟ ಬರ್ತಿದ್ವಿ ಕೆಲಸ ಮಾಡ್ಕೊಂಡು. ಬಟ್ ಹೊರಗಡೆ ಪ್ರಪಂಚಕ್ಕೆ ಬರ್ತೀವಲ್ಲ, ಈ ಬೇರೆ ಡಿಪಾರ್ಟ್ಮೆಂಟ್ಗೆ ಹೋಗ್ತೀವಲ್ಲ, ಏನೂ ಕೆಲಸ ಆಗೋದಿಲ್ಲ, ಯಾಕೆ ಈ ತರ ಆಗ್ತಾ ಇದೆ ಅಂತ ನಮಗೆ ನಮ್ಮ ಹತ್ರ ದುಡ್ಡಿಲ್ಲ ಕೇಳ್ತಾರೆ, ಒಂದು ಕೆಲಸ ಆಗೋದಿಲ್ಲ. ಹಾಗೆ ಆನ್ಲೈನರ್ ಆಗಲಿ ಯಾವ ಲೈನರ್ ಆಗಲಿ ಕೆಲಸ ಮಾತ್ರ ಆಗಲ್ಲ. ಆಮೇಲೆ ಇವರಿಗೆ ಏನಾದ್ರೂ ಲಂಚ ತಗೊಂತಾರೆ, ಶಿಕ್ಷೆ ಇಲ್ದಂಗೆ ಆಗಿದೆ ಅಂತ ನನ್ನ ಅನಿಸಿಕೆ. ಶಿಕ್ಷೆ ಕೊಟ್ಟರು ಯಾರು, ಈಗ ನನಗೇನಾದ್ರು ತಗೊಂಡೆ ಅಂತ ಶಿಕ್ಷೆ ಆದರೆ ಬೇರೆಯವರಿಗೆಲ್ಲ ಹೆದರಿಕೆ ಆಗುತ್ತೆ. ಅದೊಂದು ಆಗಬೇಕು ಅಂತ ನನ್ನ ಆಸೆ. ಶಿಕ್ಷೆ ಏನಾರ ಇರಬೇಕು, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹೊಡೆದಿರ್ತಾರೆ, ಮತ್ತೆ ಹೊರಗಡೆ ಬಂದು ಮತ್ತೆ ಜೋರ ಕೆಲಸ ಮಾಡ್ತಾರಲ್ಲ. ಪತ್ರಿಕೆಗಳಲ್ಲೆಲ್ಲ ನೋಡ್ತೀವಿ, ಮಾಧ್ಯಮಗಳಲ್ಲೆಲ್ಲ ನೋಡ್ತೀವಿ. ಏನಪ್ಪಾ ಅಂತಂದ್ರೆ ಅವರು ಮುಂದಿನ ಒಂದು 10 ಪೀಳಿಗೆ ಕುಂತು ತಿನ್ನೋ ಹಾಗೆ ಮಾಡಿರ್ತಾರೆ, ಪೇಪರ್ ಅಲ್ಲೆಲ್ಲ ಬರುತ್ತೆ. ಬಟ್ ಅದು ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಏನ್ ಆಕ್ಷನ್ ತಗೊಂಡಿರೋ ಅವ್ರಿಗೆ ಶಿಕ್ಷೆ ಏನು ಅಂತ ಬರಲ್ಲ, ಶಿಕ್ಷೆ ಎದುರುಗಡೆನೆ ತೋರಿಸ್ಬೇಕು. ನಾನು ಹೇಳೋದು ಈ ಎಸ್ಪೆಷಲಿ ಏನು ಇಲ್ದಿರಂದ್ರೆ ನಾವೇ ಕಂಪನಿಯರು ಕೆಲಸ ಮಾಡ್ತೀವಲ್ಲ, ನಾವು ನಾವು ಆ ತರದಕ್ಕೆ ಎಂಟ್ರಿನೇ ಆಗಲ್ಲ. ನಾವು ನಮ್ ಕೆಲಸ ಏನು ಮಾಡ್ಕೊಂಡು ವಿಷಯ ಆದ ತಕ್ಷಣ ಹೊರ ಬಂದು ಮನೆ ಕಡೆ ಏನಾರ ಮಾಡ್ಬೇಕು ಅನ್ನೋದು ಒಂದ್ ಇರತ್ ನಮಗೆ. ಅದು ಇಲ್ಲ ಅಂತಲ್ಲ, ಸಾಕಾಗಲ್ಲ ಸಂಬಳ ನಮ್ಗೆ. ಇವಾಗ ಮಕ್ಕಳ ಮದುವೆ, ಮನೆ ಕಟ್ಟೋದು, ಜಮೀನ್ ಮಾಡೋದು, ಅದಕ್ಕೋಸ್ಕರ ನಾವೇ ಮಾಡ್ತೀವಿ, ಜಮೀನಿಗೆ ಬರ್ತೀವಿ, ತೋಟಕ್ಕೆ ಬಂದ್ಬಿಡ್ತೀವಿ. ಈಗ ತೋಟದ ಒಂದು ನಿರ್ವಹಣೆಗೆ ಬಂದ್ರೆ ಮನೆಯ ಒಂದು ಕುಟುಂಬದವರು ನೀವು ಹೇಳಿದ್ರಿ ಈಗ ಮಷಿನರಿಯಿಂದ ಮಾಡಿಸ್ತಾ ಇದ್ದೀರಿ ಅಂತ. ಈಗ ಒಂದು ನಾನು ತಮ್ಮ ಒಂದು ಕುತೂಹಲಕ್ಕೆ ಕೇಳ್ತಾ ಇರೋದು, ವೈಯಕ್ತಿಕವಾಗಿ ಈಗ ಮಕ್ಕಳು ಅದು ಯಾರಾದ್ರೂ ನಿಮ್ಗೆ ಸಹಾಯ ಮಾಡ್ತಾರ? ಈ ಮಗನ ಬಿಡಿಸ್ಕೊಂಡು ಮಗ ಮಾಡ್ತಾ ಇದ್ದಾನೆ ಇವಾಗ, ಅದರಿಂದ ನನಗೆ ಭಾರಿ ಅನುಕೂಲ ಆಗಿದೆ. ಇವಾಗ ಮಗನ ನೌಕರಿ ಹೋಗಿದ್ರೆ ಜಮೀನ್ ಮಾರದೆ ಅಷ್ಟು ಮಾತ್ರ ಗ್ಯಾರಂಟಿ. ಎಲ್ಲಿ ತನಕ ಓದಿಸಿದ್ರಿ ಮಕ್ಕಳಿಗೆ? ಡಿಪ್ಲೊಮಾ ಓದಿಯಾನೆ, ಅವನೇ ಜಮೀನ್ ಮಾಡ್ಕೊಂಡು ಹೋಗ್ತಾನೆ, ನನಗೆ ಪ್ರಾಬ್ಲಮ್ ಇಲ್ಲ. ಅಂದ್ರೆ ನೀವೇನಾದ್ರೂ ಸ್ವಲ್ಪ ನಿಮ್ಗೆ ಬೇಜಾರಾದಾಗ ಮಾತ್ರ ನೀವು ಹೋಗ್ತೀನಿ ಅಷ್ಟೇ. ಸಂಪೂರ್ಣ ಉಸ್ತುವಾರಿಯನ್ನ ಮಗ ನೋಡ್ಕೊಳ್ತಾರೆ, ನೋಡ್ಕೊಳ್ತಾರೆ, ಮಗ ನೋಡ್ಕೊಳ್ತಾರೆ. ನನಗೇನು ತೊಂದರೆ ಇಲ್ಲ, ಆರಾಮಾಗಿದೆ. ಒಟ್ಟಾರೆ ಈಗ ಖರ್ಚು ಎಲ್ಲ ಹೋಗ್ಬಿಟ್ಟು ಒಂದು ಲಾಭ ಅಂತ ಹೇಳ್ತೀವಿ ನಾವು, ಏನ್ ಅನಿಸ್ತದೆ ನಿಮ್ಗೆ ಕೃಷಿ ಬದುಕಿನಲ್ಲಿ? ಮಾಡಿದ್ರೆ ಉಳಿಯುತ್ತೆ, ಉಳಿಯಲ್ಲ. ಇವಾಗ ಎಲ್ಲ ಸಿಕ್ಕಾಪಟ್ಟೆ ಖರ್ಚುಗಳು, ಇವಾಗ ಮದ್ವೆ ಮುಂಜೆ ಓಡಾಟ ಟೂರು ಅವು ಇವು ಇರ್ತವಲ್ಲ, ಅಲ್ಲಿ ಅಲ್ಲಿ ಮಾಡ್ತಾರೆ. ಉಳಿಸ್ಲಬಾರ್ದು ಅಂತ ನಾ ಹೇಳ್ತೀನಿ, ಮಾಡಿದ್ರೆ ಕೊನೆ ಇದೆಯಾ ಅದಕ್ಕೆ, ಇರೋದ್ರಲ್ಲಿ ಸುಖ ಪಡ್ಬೇಕು ಅಂತ ಹೇಳ್ತಾ ಇದೀನಿ ನಾನು. ಇಟ್ಟರು ಹಂಗೆ ಹೋಗ್ಬಿಡ್ತಾರೆ, ಒಂದಿಷ್ಟು ಏನು ತಿನ್ನೋದಿಲ್ಲ, ಎಲ್ಲೂ ಹೋಗಲ್ಲ, ಖರ್ಚು ಮಾಡ್ಬೇಕು. ಈಗ ಫಾರಿನ್ ನೋಡಿ, ಅವ್ರು ಏನು ಇಡದೇ ಇಲ್ಲ ಯಾರಿಗೂ, ಮಕ್ಕಳು ಬಂದ್ರೆ ದುಡ್ಕೊಂಡ್ ತಿನ್ಲಿ, ಅವರಿಗೆ ಒಂದು ಇದು ಕೌಶಲ್ಯತೆ ಕಲಿಸ್ಬಿಡ್ತಾರೆ, ಕಲಿಸ್ಬಿಟ್ಬಿಡ್ತಾರೆ. ಕಲಿಸಿದ್ರೆ ಅವ್ರು ಮಾಡ್ಬೇಕು ಅವರು. ಆಮೇಲೆ ವಿದ್ಯಾಭ್ಯಾಸ ಕೂಡ ಅವ್ರು ಇದು ಮಾಡಲ್ಲ, ಯಾವ ಒಂದು ಅವನಿಗೆ ಇಂಟ್ರೆಸ್ಟ್ ಇದೆ. ಸಪೋಸ್ ಈಗ ಒಬ್ಬನು ಯಾವನೋ ಲಾರಿಯ ಪಾರ್ಟ್ಸ್ ಮಾಡ್ತಾ ಇರ್ತಾನೆ, ಅದು ಅಂತವ್ರಿಗೆ ಬಿಟ್ಬಿಡ್ತಾರೆ. ವಿದ್ಯಾಭ್ಯಾಸ ಕೂಡ ನಮ್ ಇಂಡಿಯಾದಷ್ಟು ಸ್ಟ್ಯಾಂಡರ್ಡ್ ಇಲ್ಲ ಅಂತ ನಮ್ಮ ರಿಲೇಷನ್ ಹೋಗಿದಾರಲ್ಲ, ಇಲ್ಲೇ ಸ್ಟ್ಯಾಂಡರ್ಡ್ ವಿದ್ಯಾಭ್ಯಾಸ ಇಲ್ಲಂತೆ. ಆಮೇಲೆ ಹೇಳಂಗು ಇಲ್ಲ, ಹೊಡೆಯಂಗು ಇಲ್ಲ, ಅಳಂಗು ಇಲ್ಲ. ಏನ್ ಮಾಡ್ಬೇಕು ಅಲ್ಲಿ ಹೋಗಿ, ಇಲ್ಲಾರೆ ನಾಲ್ಕು ತಪ್ಪರಕ್ಕಿ ತೆಗ್ತು, ಎಲ್ಲಾರ ಕೆಟ್ಟ ಕೆಲಸ ಮಾಡಿದ್ರೆ ಅಲ್ಲಿ ಹೊಡೆಯಂಗಿಲ್ಲ, ಅಲ್ಲೇ ಫೋನ್ ಬಂದು ಕರ್ಕೊಂಡು ಹೋಗ್ತಾರೆ ಒಂದು ಮಗು. ಆತರ ಎಲ್ಲ ಇದೆ. ಈ ನಮ್ ರಿಲೇಷನ್ಸ್ ಎಲ್ಲ ಆಸ್ಟ್ರೇಲಿಯಾ ಇದ್ರೆ ಎಲ್ಲ ವಾಪಸ್ ಬಂದ್ಬಿಟ್ಟಿದ್ದಾರೆ, ಮಕ್ಕಳಿಗೆ ಎಜುಕೇಶನ್ ಗೋಸ್ಕರ ಬಂದ್ರಿ ಬೆಂಗಳೂರಿನ ಸೆಟ್ಲ್ ಆಗಿದ್ದಾರೆ. ಮೊನ್ನೆ ಸಿಕ್ಕಿದ್ರು ಇಲ್ಲೊಳ್ಳೆ ಚೆನ್ನಾಗಿ ಓದ್ತಾರ ಹುಡುಗರು, ಖುಷಿ ಅವ್ರ ಅಪ್ಪಗೆ ಇವಾಗ ಇಲ್ಲಿ ಬಂದ್ಬಿಟ್ಟಾರೆ. ಅಂದ್ರೆ ಅವರಿಗೆ ಸ್ವತಂತ್ರವಾಗಿ ಬಿಟ್ಬಿಡ್ತಾರೆ, ಅವ್ರು ಏನು ಜನ್ಮ ಕೊಟ್ಟಿದ್ ಅಷ್ಟೇನೆ ನಿಜ, ಹೊರತು ಮುಂದಿನ ಲಿಂಕೆ ತುಂಬಿಸ್ಕೊಂಡ್ಬಿಡ್ತಾರಲ್ಲಿ ಫಾರಿನ್ ಆಗಿ ಏನಾಗುತ್ತೆ, ಒಂದ್ ಪ್ರೀತಿ ಪ್ರೇಮ ಕರುಣೆ ಈ ಒಂದು ನಮ್ಮವರು ತಮ್ಮವರು ಅಂತ ಒಂದು ಇದು ಇರೋದಿಲ್ಲ ಅಲ್ಲಿ. ಏನೇನು ಇರುತ್ತೆ ಅಲ್ಲಿ ಅಲ್ಲದೆ ಬೇರೆ ಟೈಪ್ ಬಿಡಿ, ಇಲ್ಲಿ ಅಲ್ಲಿಗೆ ನಮ್ ಇಡುತ್ತಲ್ಲೇ ಇರಲ್ಲ ಮಕ್ಕಳು ಅಂತಾರಲ್ಲಿ. ಸಂಸ್ಕೃತಿ ಬೇರು ಸಂಸ್ಕೃತಿ ಇದು. ಹೇಳಿ ಈಗ ಕೊನೆಯದಾಗಿ ಕೃಷಿ ಜೀವನದ ಬಗ್ಗೆ ನಮ್ಮ ಕೇಳುಗರಿಗೆ ಮತ್ತೆ ನಮ್ಮ ಯುವಕರಿಗೆ ಏನು ನಿಮ್ಮ ಒಂದು ಸಂದೇಶ? ಕೃಷಿ ಜೀವನ ಅಂತಂದ್ರೆ ಏನಾಗಿದೆ ಅಂತಂದ್ರೆ ಎಲ್ಲರ ಹಳ್ಳಿಯಿಂದ ಡೆಲ್ಲಿವರೆಗೂ ಏನಾಗಿದೆ ಅಂದ್ರೆ ಪ್ರತಿ ಮನೆಯಲ್ಲೂ ನಮ್ಮ ಗೌರ್ಮೆಂಟ್ ಸ್ಕೂಲ್ ಬಿಟ್ಟು ಎಲ್ಲ ಪ್ರೈವೇಟ್ ಸ್ಕೂಲ್ ಕಳಿಸ್ತಾ ಇದಾರೆ. ನೆಕ್ಸ್ಟ್ ಮುಂದೆ ಇದೆಯಲ್ಲ ಇದು ಯಾವ ನಡೆಯಲ್ಲ ಮತ್ತೆ ಒರಿಜಿನಲ್ ಜಮೀನಿಗೆ ಬರ್ತಾರೆ ಅಂತ ನನ್ನ ಅನಿಸಿಕೆ ನೋಡಿ. ಇದು ಮಾತ್ರ ಗ್ಯಾರಂಟಿ. ಏನು ಫಾರಿನ್ ಹೋದ್ರು ಏನ್ ಓದಿದ್ರು 2 ಲಕ್ಷ ರೂಪಾಯಿ ಬೆಂಗಳೂರು ಸಂಬಳ ತಗೊಂಡ್ರು ಮತ್ತೆ ರೈತನ ಕೆಲಸಕ್ಕೆ ಬರ್ತಾರೆ ಅಂತ ನನ್ನ ಅನಿಸಿಕೆ. ಯಾಕೆ ಅಂತಂದ್ರೆ ಅದು ಫುಡ್ ಬೇಕೇ ಬೇಕಲ್ಲ ಪ್ರತಿಯೊಬ್ಬರಿಗೂ, ಅದಿಲ್ದಲೆ ಯಾರು ಏನ್ ತಲೆ ಉಪಯೋಗಿಸಕ್ಕಾಗಲ್ಲ. ಇಲ್ಲಿ ಹೊಟ್ಟಿ ಬಿದ್ರೆ ಮುಂದೆ ಕಾಲಿಡೋದು ಅಂತ ನನ್ನ ಅನಿಸಿಕೆ ಆತರ ಅಂತ. ಇದಕ್ಕೂ ಒಂದ್ ಚಾನ್ಸ್ ಬರುತ್ತೆ, ರೈತರ ಮಕ್ಕಳಿಗೂ ಒಂದ್ ಚಾನ್ಸ್ ಬರುತ್ತೆ, ಗ್ಯಾರಂಟಿ ಅದು. ಮತ್ತೆ ಈಗ ನಿಮ್ಮ ಒಂದು ಮುಂದಿನ ಒಂದು ಯೋಜನೆಗಳು ಏನು? ಈಗ ಇದೇ ಬೆಳೆನ ಮುಂದುವರ್ಸ್ಕೊಂಡು ಹೋಗ್ತಿರೋ ಇಲ್ಲ ಹೊಸ ಬೆಳೆ ಏನಾದ್ರೂ ಮತ್ತೆ? ಮುಂದಿನ ಬೆಳೆಗಳು ಏನಿಲ್ಲ, ಸುಮ್ನೆ ಏನಾದ್ರೆ ಬಾಡಿಗೆ ಬರಂಗ್ ಮಾಡ್ಕೋಬೇಕು ಅಂತ ನನ್ನ ಅನಿಸಿಕೆ. ಇವಾಗ ಇದ್ರ ಆಗಲ್ಲ, ಅಡಿಕೆ ರೇಟ್ ಹೀಗೆ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಇನ್ನು 5 ವರ್ಷ 40,000 ಇದು 10,000 ಆದ್ರೆ ಬಿಡ್ತಾರೆ, ಅದನ್ನ ಕಿತ್ತಾಕ್ತಾರೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ನಾವು ಈಗ ಅಲ್ಲ ಅವಾಗ ಭತ್ತ ಬೆಳೆಯಕ್ಕಾಗಲ್ಲ. ಅಡಿಕೆ ಕಿತ್ತು ನೀವು ಭತ್ತ, ಈಗ ಏನು ಅಡಿಕೆ ಭತ್ತ ಬೆಳೆ ಇದು ಮಾಡ್ಬಿಟ್ಟು ಅಡಿಕೆ ಮಾಡಿದೀರಾ, ಅಡಿಕೆ ಕಟ್ ಮಾಡಿ ಭತ್ತ ಬೆಳೆಯಕ್ಕಾಗಲ್ಲ ಅವಾಗ. ನನ್ನ ಅನಿಸಿಕೆ ಬಿಸಿನೆಸ್ ಸ್ವಲ್ಪ ಬಾಡಿಗೆ ಗಿಡಿಗೆ ಬರ ಮಾಡ್ಕೊಂಡ್ರೆ ಮಕ್ಕಳು ಸ್ವಲ್ಪ ಮುಂದೆ ಸುಖವಾಗಿರ್ಬೋದು ಅಂತ ನನ್ನ ಅನಿಸಿಕೆ. ನಾವು ನೋಡ್ತಾ ಇರ್ತೀವಲ್ಲ, ಅವ್ರದ್ದು ಕಷ್ಟ ಇರ್ಬೋದು. ಬೆಳಗಿಂದ ಸಾಯಂಕಾಲ ತನಕ ಬಾಗಲ್ ತಿಕ್ಕೊಂಡಿರ್ಬೇಕು, ಬಂದ್ರು ಬಂತ ಇಲ್ದ್ರೆ ಇಲ್ಲ. ನಾವು ರೈತರಾದ್ರೆ ಒಂದು 2 ಗಂಟೆ ಮಾಡಿ ಮನೆ ಬಂದು ಮಲಗಬಹುದು, ಹಂಗಿಲ್ಲ. ಬೆಳಗಿಂದ ಸಾಯಂಕಾಲದವರೆಗೆ ಕಾಯ್ಬೇಕು. ನಮ್ದು ರೈತರದ ಹಂಗಲ್ಲ, ಈ ಹೋದ್ರು ನೀರ್ ಬಿಟ್ಟು ಬಂದ್ರು ಮಧ್ಯಾಹ್ನ ಆರಾಮ ಊಟ ಮಾಡಿ ಮಲಗ್ಕೊಂಡ್ರು. ಇವ್ರದ್ದು ಸ್ವಂತ ಕೆಲಸ ಅಲ್ಲ ನಮ್ದು, ರೈತರ ಕೆಲಸ ಮಾಡೋದು ಮಾಡ್ಬೇಕಷ್ಟೇ. ಅವರಿಗೆ ಲಾಸ ಲುಕ್ಷಾನ ಮಾಡ್ಬೇಕು, ಆರೋಗ್ಯ ಚೆನ್ನಾಗಿರುತ್ತೆ. ಕೃಷಿ ಇಲ್ಲ ಅಂತಂದ್ರೆ ಜಗತ್ತಿಲ್ಲ, ಕೃಷಿ ಇಲ್ಲ ಅಂದ್ರೆ ಏನೂ ಇಲ್ಲ. ಕೃಷಿ ಮುಗೀತು ಅಂದ್ರೆ ಜಗತ್ತು ಮುಗೀತು ಅಂತ ಅರ್ಥ. ಇದ್ದೇ ಇರುತ್ತೆ ಇದು. ಈಗ 2,000 ರೂಪಾಯಿ ಭತ್ತ ಇಲ್ಲಿ 1,000 ರೂಪಾಯಿ ಆಗ್ಲಿ ಬಿಡಲ್ಲ, ಬೆಳೀತಾರೆ ರೈತ ಅಷ್ಟು ಮಾತ್ರ ಗ್ಯಾರಂಟಿ. ಒಳ್ಳೇದು ಪಾಲಕ್ಷಪ್ಪನವರೇ, ತಮ್ಮ ಒಂದು ಕೃಷಿಯ ಅನುಭವ ಜೊತೆಗೆ ತಮ್ಮ ಒಂದು ಸೇವೆ ಒಂದು ಅನುಭವ ಕೂಡ ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ 8762-23-24-05. ಧನ್ಯವಾದ. ಇದುವರೆಗೆ ತಾವು ಭದ್ರಾವತಿ ಆಕಾಶವಾಣಿ FM ಕೇಂದ್ರದ ಮೂಲಕ ನಮ್ಮ ಕೇಳುಗರಿಗೆ ತಮ್ಮ ಅನುಭವದ ಜೊತೆಗೆ ಕೃಷಿಯ ಜೀವನವನ್ನ ಸಂಪೂರ್ಣ ಒಂದು ಚಿತ್ರಣವನ್ನ ಸಂದರ್ಶನ ರೂಪದಲ್ಲಿ ನೀಡಿದಿರಾ. ಇನ್ನೊಂದು ಬಾರಿ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ. ಆಕಾಶವಾಣಿಯವರಿಗೂ ನನ್ನ ಧನ್ಯವಾದ. ಯಾಕೆಂದ್ರೆ ನಮ್ಮೂರಿಗೆ ಬಂದು ನನ್ನಿಂದ ಇಷ್ಟೊಂದು ಮಾತನ್ನ ಬೇರೆಯವರಿಗೆ ತಿಳಿಸುತ್ತಾರೆ ಅಂತೇಳಿ ನನಗೆ ಭಾರಿ ಸಂತೋಷ ಆಯ್ತು. ಧನ್ಯವಾದಗಳು. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481-5726-00. ಇನ್ನೊಮ್ಮೆ ಕೇಳಿ, 9481-5726-00. ರೈತ ಬಾಂಧವರೇ, ಇದುವರೆಗೂ ಭದ್ರಾವತಿ ತಾಲೂಕು ಶಂಕರಘಟ್ಟದ ಹಿರಿಯ ಪ್ರಗತಿಪರ ರೈತರಾದ ಎಸ್ ಪಾಲಕ್ಷಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದ್ರಲ್ಲ, ಇವರನ್ನ ಸಂದರ್ಶನ ಮಾಡಿದವರು ಡಾ ಎಸ್ ಎಂ ಸುಧಾಕರ್. ಇದೀಗ ಕೇಳಿ, ಜಾನುವಾರುಗಳಲ್ಲಿ ಯೂರಿಯಾ ವಿಷಬಾಧೆ ಈ ಕುರಿತು ಕೃಷಿ ಮಾಹಿತಿ. ರೈತ ಬಾಂಧವರ ಮನೆಗಳಲ್ಲಿ ವಿಶೇಷವಾಗಿ ಬಿತ್ತನೆಯ ಸಮಯದಲ್ಲಿ ಯೂರಿಯಾ ರಸಗೊಬ್ಬರವು ಧಾರಾಳವಾಗಿ ದಾಸ್ತಾನಿನಲ್ಲಿರುತ್ತದೆ. ಬಳಸುವ ಮುನ್ನ ಅಥವಾ ಬಳಸಿ ಉಳಿದ ಯೂರಿಯಾವನ್ನು ಜಾನುವಾರುಗಳ ಆಹಾರ ಮತ್ತು ಕುಡಿಯುವ ನೀರಿನಲ್ಲಿ ಯಾವ ಕಾರಣಕ್ಕೂ ಮಿಶ್ರಣವಾಗದಂತೆ ನೋಡಿಕೊಳ್ಳಬೇಕು, ಏಕೆಂದರೆ ಅದು ವಿಷವಾಗಿ ಪರಿಣಮಿಸುವ ಅಪಾಯವಿರುತ್ತದೆ. ಅದರಂತೆ ಯೂರಿಯಾವನ್ನು ಜಾನುವಾರುಗಳ ಆಹಾರದಲ್ಲಿ ಮಿತವಾಗಿ ಬಳಸಿದಾಗ ಪೋಷಕಾಂಶದಂತೆ ಕೆಲಸ ನಿರ್ವಹಿಸುವುದಾದರೂ ಅಳತೆ ಮೀರಿದರೆ ಆಪತ್ತು ಎಂಬುದು ಮರೆಯಬಾರದು. ಹಸಿರು ಕ್ರಾಂತಿಯ ಪ್ರಾರಂಭದ ದಿನಗಳಿಂದಲೂ ಯೂರಿಯಾ ಗೊಬ್ಬರವನ್ನು ರೈತರು ಯಥೇಚ್ಛವಾಗಿ ಬಳಸುತ್ತಿದ್ದಾರೆ. ಜಾನುವಾರುಗಳ ಹಿಂಡಿಯಲ್ಲಿಯೂ ಸಹ ಇದನ್ನು ನಿಯಮಿತವಾಗಿ ಬಳಸುತ್ತಾರೆ.

ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘ ಸಿಂಗನ ಮನೆಯ ಕಾರ್ಯ ಚಟುವಟಿಕೆಗಳು ಮತ್ತು ಕೃಷಿ ಅನುಭವಗಳ ಕುರಿತು ನಿರ್ದೇಶಕರಾದ ಸಚಿನ್ ಛಾಯಾಪತಿ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ರೈತ ಬಾಂಧವರೇ. ಅಲ್ಲಿವರೆಗೂ ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು. ಸಮಯ 7:30:20 ಆಕಾಶವಾಣಿ ಭದ್ರಾವತಿ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ